26ನೇ ಪದ್ಯದಿಂದ ಏಕಾದಶ ರುದ್ರರ ವಿಚಾರವನ್ನು ಹೇಳ್ತಾರೆ. ಭೀಮ ರೈವತ ಓಜ ಅಜಯ್ ಕಪಾತ್ ಮಹನ್ ಬಹುರೂಪಕ ಭವ ವಾಮ ಉಗ್ರ ವೃಷಾಕಪ್ಯ ಹೀರ್ಬುದ್ಧಿ ಅನುತಿಪ್ಪ. ಈ ಮಹಾತ್ಮನ ಮಧ್ಯದೊಳಗೆ ಉಮಾ ಮನೋಹರನುತ್ತಮನು ದಶನಾಮಕರು ಸಮರೆನಿಸಿಕೊಂಬರು ತಮ್ಮೊಳ ಎಂದೆಂದು. ಏಕಾದಶ ರುದ್ರರ ಹೆಸರುಗಳು ಭೀಮ ರೈವತ ಓಜ ಅಜಯ್ ಕಪಾತ್ ಮಹಾನ್ ಬಹುರೂಪಕ ಭವ ವಾಮ ಉಗ್ರ ವೃಷಾಕಪಿ ಮತ್ತು ಅಹಿರ್ಬುದ್ನಿ. ಈ 11 ರುದ್ರರ ಮಧ್ಯದಲ್ಲಿ ಪಾರ್ವತಿ ಪತಿಯಾಗಿರ್ತಕ್ಕಂಥ ಶಂಕರ ಉಮಾ ಮನೋಹರನುತ್ತಮನು ಶ್ರೇಷ್ಠ ಅಂತ. ಮಹರುದ್ರದೇವರು 5ನೆಯ ಕಕ್ಷೆಯಲ್ಲಿ ಬರುವವರು, ಗರುಡಶೇಷರಿಗೆ ಸಮ, ಅಹಂಕಾರ ತತ್ವಕ್ಕೆ ಮನಸ್ಸಿಗೆ ಅಭಿಮಾನಿಗಳಾಗಿರೋರು. ಈ ಉಮಾ ಮನೋಹರರಾಗಿರ್ತಕ್ಕಂಥ ರುದ್ರದೇವರನ್ನು ಬಿಟ್ಟು ಉಳಿದ 10 ಮಂದಿ ಪರಸ್ಪರ ಸಮಾನರು. ಮುಂದಿನ ಪದ್ಯದಲ್ಲಿ ಆ 10 ರುದ್ರರ ಅವತಾರ ವಿಶೇಷಗಳನ್ನು ತಿಳಿಸ್ತಾರೆ. ಭೂರಿ ಭೂರಿಶ್ರವ ಶಲ ಅಂತ 3 ಅವತಾರಗಳ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಭೂರಿ ಅಜಯ್ ಕಪ ಅಹಿರ್ಬುದ್ನಿ ಈರೈದು ರುದ್ರಗಣ ಸಂಯುತ ಭೂರಿಶ್ರವವೆಂದ ನೆಪ ಶಲ ವಿರೂಪಾಕ್ಷ ನಾಮಕನು ಸೂರಿಕೃಪ ವಿಶ್ಕೊಂಬ ಸಹದೇವ ರಣಾಗ್ರಣಿ ಸೋಮದತ್ತನು ತಾರಚಿಸ ದ್ವಿರೂಪಧರೆಯೋಳು ಪತ್ರ ತಾಪಕನು. ಬಾಲಿಕ ರಾಜರ ಪುತ್ರನಾದ ಸೋಮದತ್ತ ಮತ್ತು ಜರಾಸಂದ್ರನ ಪುತ್ರನಾದ ಸಹದೇವ, ಇದೆರಡೂ ಪತ್ರ ತಾಪಕ ಎಂಬ ರುದ್ರನ ಅವತಾರಗಳು. ಸೋಮದತ್ತ ಸತ್ಯಕೆಯಿಂದ ಹತನಾದ, ಸಹದೇವ ದ್ರೋಣಾಚಾರ್ಯರಿಂದ ಹತನಾದ. ಭೂರಿ ಭೂರಿಶ್ರವರು ಕೂಡ ಸತ್ಯಕೆಯಿಂದನೇ ಸಂಹೃತರಾದರು. ಶಲ ದ್ರೌಪದಿ ಪುತ್ರರಿಂದ ಹತನಾದ. ಈ 11 ರುದ್ರರಲ್ಲಿ ಉಮಾಪತಿಯಾದ ಭವ ನಾಮಕ ರುದ್ರದೇವರನ್ನು ಹೊರತುಪಡಿಸಿ ಇನ್ನು 10 ಜನ ರುದ್ರರಲ್ಲಿ ಅಜಯ್ ಕಪಾತ್ ಅನ್ನೋ ಹೆಸರಿನ ರುದ್ರ ಸೋಮದತ್ತನ ಪುತ್ರನಾಗಿ ಭೂರಿಯನ ಹೆಸರಿನಿಂದ ಹುಟ್ಟುತ್ತಾನೆ. ಭೂರಿ ಚಂದ್ರವಂಶದ ಸೋಮದತ್ತರಾಜನ ಮಗ. ಇವನಿಗೆ ಭೂರಿಶ್ರವ ಶಲ ಅಂತ 2 ಸಹೋದರರು. ಈ ಭೂರಿ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಕೌರವರ ಪಕ್ಷದಲ್ಲಿ ಹೋರಾಡಿ 14ನೇ ದಿನದ ರಾತ್ರಿ ಯುದ್ಧದಲ್ಲಿ ಸಾತ್ಯಕಿಯಿಂದ ಸಂಹರಿಸಲ್ಪಟ್ಟ. ಅಹಿರ್ಬುದ್ನಿಯನ ರುದ್ರ ರುದ್ರಗಣಗಳಿಂದ ಆವೇಶಯುಕ್ತನಾಗಿ ಭೂರಿಶ್ರವ ಅನ್ನೋ ಹೆಸರಿನಿಂದ ಅವತಾರವನ್ನು ಮಾಡಿದ. ಭೂರಿಶ್ರವ ಚಂದ್ರವಂಶದ ಸೋಮದತ್ತನ ಪುತ್ರ. 4ನೇ ದಿನದ ಯುದ್ಧದಲ್ಲಿ ಸಾತ್ಯಕಿ ಜೊತೆಗೆ ಘನಘೋರ ಯುದ್ಧವನ್ನು ಮಾಡಿದ. 5ನೇ ದಿನ ಸಾತ್ಯಕಿ ಈತನ 10 ಮಂದಿ ಪುತ್ರರನ್ನು ಕೊಂದ. 14ನೇ ದಿನದ ಹಗಲು ಯುದ್ಧದಲ್ಲಿ ಸಾತ್ಯಕಿಯ ಕತ್ತನ್ನು ಸಂಹಾರ ಮಾಡಬೇಕು, ಕತ್ತರಿಸಬೇಕು ಅಂತ ಖಡ್ಗವನ್ನು ಎತ್ತಿದಾಗ ಅರ್ಜುನ ಇವನ ತೋಳನ್ನು ಕತ್ತರಿಸಿದ. ಅಂತ್ಯದಲ್ಲಿ ಪ್ರಾಯೋಪವೇಶ ಮಾಡಬೇಕು ಅಂತ ಕೂತಿದ್ದ ಇವನ ಶಿರವನ್ನು ಸಾತ್ಯಕಿಯ ಬಂದು ಕತ್ತರಿಸಿದ ಅಂತ ಮಹಾಭಾರತ ತಿಳಿಸುತ್ತೆ. ಇನ್ನು ಉಗ್ರ ಅನ್ನೋ ಹೆಸರಿನ ವಿರೂಪಾಕ್ಷ ನಾಮಕ ರುದ್ರ ಶಲ ಅನ್ನೋ ಹೆಸರಿನಿಂದ ಸೋಮದತ್ತನ ಪುತ್ರನಾಗಿ ಅವತಾರವನ್ನು ಮಾಡಿದ. ಮಹಾಭಾರತ ಯುದ್ಧದಲ್ಲಿ 14ನೇ ದಿನ ಯುದ್ಧದಲ್ಲಿ ಹಗಲಿನಲ್ಲಿ ದ್ರೌಪದಿ ಪುತ್ರರಿಂದ ಸಂಹರಿಸಲ್ಪಟ್ಟ. ಇವನ ಮಗನನ್ನು 4ನೇ ದಿನದ ಯುದ್ಧದಲ್ಲಿ ದೃಷ್ಟದ್ಯುಮ್ನ ಸಂಹಾರ ಮಾಡಿದ. ಇನ್ನು ಓಜ ಅನ್ನೋ ವಿಶ್ಕಂಬ ನಾಮಕ ರುದ್ರ ಕೃಪಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದು. ಅದರ ಹಿನ್ನೆಲೆಯನ್ನು ಹೇಳ್ತಾರೆ. ಗೌತಮ ವಂಶದ ಶರದ್ವಂತ ಅನ್ನೋ ಮುನಿ ತಪೋನಿರತರಾಗಿದ್ದಾಗ ಇಂದ್ರ ಆತನ ತಪೋ ಭಂಗಕ್ಕಾಗಿ ಜಾಲವತಿಯನ್ನು ಅಪ್ಸರಾಸ್ತ್ರೀಯನ್ನು ಕಳಿಸಿಕೊಡ್ತಾನೆ. ಶರದ್ವಂತನಿಗೆ ಆಕೆಯಲ್ಲಿ ಮೋಹನ ಉಂಟಾಯಿತು. ಆಗ ಆತನ ವೀರ್ಯ ಶರವನದಲ್ಲಿ ಬಿತ್ತು. ತಕ್ಷಣ ಒಂದು ಗಂಡು ಮತ್ತು ಒಂದು ಹೆಣ್ಣು ಏಕಕಾಲಕ್ಕೆ ಜನಿಸಿದವು. ಅದೇ ಸಮಯಕ್ಕೆ ಸರಿಯಾಗಿ ಭೀಷ್ಮನ ತಂದೆ ಶಂತನು ಮಹಾರಾಜ ಶರವನಕ್ಕೆ ಬೇಟೆಗಾಗಿ ಬಂದಿರ್ತಾನೆ. ಆ ಎರಡೂ ಮಕ್ಕಳನ್ನು ಕೃಪಾ ದೃಷ್ಟಿಯಿಂದ ಎತ್ಕೊಂಡು ತನ್ನ ರಾಜಧಾನಿಗೆ ಕರ್ಕೊಂಡು ಹೋಗ್ತಾನೆ. ಗಂಡು ಶಿಶುವಿಗೆ ಕೃಪಾ ಅಂತ, ಹೆಣ್ಣು ಶಿಶುವಿಗೆ ಕೃಪಿ ಅಂತ ನಾಮಕರಣವನ್ನು ಮಾಡ್ತಾನೆ. ಆ ಕೃಪನಿಗೆ ಉಪನಯನಾದಿ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿ ಧನುರ್ವಿದ್ಯಾ ರಹಸ್ಯಗಳನ್ನೆಲ್ಲ ಉಪದೇಶವನ್ನು ಮಾಡ್ತಾನೆ. ನಂತರದಲ್ಲಿ ಕೃಪಾಚಾರ್ಯರು ಪಾಂಡವರಿಗೂ ಮತ್ತು ಕೌರವರಿಗೂ ಧನುರ್ವಿದ್ಯಾ ಗುರುಗಳಾದರು. ತನ್ನ ತಂಗಿ ಕೃಪಿಯನ್ನು ದ್ರೋಣಾಚಾರ್ಯರಿಗೆ ಕೊಟ್ಟು ವಿವಾಹವನ್ನು ಮಾಡಿಕೊಡ್ತಾರೆ. ಆ ಕೃಪಿಯ ಪುತ್ರನೇ ಅಶ್ವತ್ಥಾಮಾಚಾರ. ಇನ್ನು ವಾಮ ಅನ್ನೋ ರುದ್ರ ಪತ್ರ ತಾಪಕ ಅನ್ನೋ ಹೆಸರಿನಿಂದ 2 ಅವತಾರಗಳನ್ನು ಮಾಡಿದ್ದು, ಒಂದು ಸೋಮದತ್ತ, ಎರಡನೇದು ಸಹದೇವ. ಈ ಸೋಮದತ್ತ ಕೌರವರ ಪಕ್ಷವನ್ನು ಸೇರ್ತಾನೆ. ಚಂದ್ರವಂಶದ ಪ್ರತೀಪರಾಜನ ಪುತ್ರ ಬಾಹ್ಲೀಕ ರಾಜ. ಆ ಬಾಹ್ಲೀಕನ ಮಗನೇ ಸೋಮದತ್ತ. ಇವನಿಗೆ ಭೂರಿ, ಭೂರಿಶ್ರವ, ಶಲ ಅಂತ ಮೂರು ಜನ ಮಕ್ಕಳು. ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಹೋರಾಟವನ್ನು ಮಾಡಿ 15ನೇ ದಿನ ಸಾತ್ಯಕಿಯೊಡನೆ ಯುದ್ಧ ಮಾಡಿ ಅವನಿಂದ ಸೋತು ಪುನಃ ಆತನನ್ನು ಕೆಡಕಿ ಸಾತ್ಯಕಿಯಿಂದನೇ ಸಂಹರಿಸಲ್ಪಟ್ಟ. ಸಹದೇವ ಪಾಂಡವರ ಪಕ್ಷವನ್ನು ಸೇರಿದ ಇದೇ ಒಂದು ವಿಶೇಷ. ಮಗಧ ರಾಜನಾದ ಜರಾಸಂಧನ ಪುತ್ರ. ಇವನ ಕುದುರೆಗಳೆಲ್ಲ ಚಿತ್ರ ವಿಚಿತ್ರವಾದ ವರ್ಣದಿಂದ ಕೂಡಿದ್ವು. 14ನೇ ದಿನದ ಯುದ್ಧದಲ್ಲಿ ರಾತ್ರಿ ದ್ರೋಣಾಚಾರ್ಯರಿಂದ ಸಂಹೃತನಾದ ಅಂತ ಮಹಾಭಾರತ ತಿಳಿಸತ್ತೆ.